ಅದರಿಂದ ನಮಗ್ ನೀರೇ ಇಲ್ಲಿ ಹೊಲ್ದಾಗಂತರೂ ಇಲ್ರಿ ಸಾಹೇಬ್ರ. ಕನಿಷ್ಠ 1,75,00,000 ಲೀಟರ್ ಸ್ಟಾಕ್ ಆಗ್ತದ್ರಿ. 12 ಫೂಟ್ ನೆಲದಾಗ 12 ಫೂಟ್ ಮೇಲೆ 2 ಎಕರೆ ಅದ್ರಿ ಅದು. ಏನ್ರಿ 1,75,00,000 ಲೀಟರ್ ಶಾಣ್ಯಾರ ಹೇಳುದು. ಅದು 25 ಲಕ್ಷ ವಯ ಹೋಗ್ತದ್ರಿ. 50 ಲಕ್ಷ ನಮ್ಗೇನದ ಬೇಸಾಯ ಜೀವನ ಮಾಡಿಸ್ಕೋತದ್ರಿ. 1 ಕೋಟಿ ಅನ್ನೋದ ನಾವು ಜೂನ್ ಚಾಲು ಆಯ್ತು ಅಂದ್ರೆ ಒಂದೊಂದ್ ಪ್ಲಾಟ್ ಹಿಡ್ಕೋತ ಹೋಗುದು. ಮಳೆಗ ಮಳಿ ಬರ್ತದೆ, ಅಟ್ಟದ ಕೆನಾಲ್ ನೀರದು ಬರೋಣ, ಮತ್ತೆ ಕೆನಾಲ್ ನಮ್ಮ ಪೈಪ್ ಲೈನ್ ಚಾಲು ಮಾಡ್ಕೊಂಡು ಮತ್ತೆ ನೀರು ಗೊಳೆ ಮಾಡ್ಕೊಂಡು ಹಂಗೆ ಬೆಳ್ಕೋತ ಬರ್ಲಾಯ್ತಿದೀವ್ ರೀ. ನಾವು ಈ 30 ವರ್ಷ ಆಯ್ತು ಈ ರೀತಿನೇ ಹೊಂಟಿದೀವ್ ರೀ. ಡಕಲ್ ಸ್ಟಾರ್ಟ್ ಗಾಡಿ ಇದ್ದೀರಿ ನಮ್ಗೆ ಅಡ್ಡಿಲ್ಲ. ಅಂದ್ರೆ ಈಗ ನೀವು ಮಳೆ ನೀರನ್ನ ಬಹಳ ಸಮರ್ಥವಾಗಿ ಉಪಯೋಗ ಮಾಡ್ಕೊಂಡಿರಿ ಅಂದಂಗಾಯ್ತು. ಮಳೆ ನೀರು ಎಲ್ಲಿ ಅದ್ರಿ ಇಲ್ಲಿ? ನಮ್ಮ ಮಳೆ ನೀರು ಕಡಿಮೆ ಅಲ್ರಿ, ಬಹಳ ಕಡಿಮೆ. ನಮ್ ಈಗ ಕೃಷಿ ಹೊಂಡಕ್ಕೆ ಎಲ್ಲಿಂದ ನೀರು? ನಾವು ಕೆನಾಲ್ ಏನ್ ಮಳೆಗಾಲದ ಹರಿದು ಹೋಗ್ತದಲ್ರಿ, ಅದು ಅಲ್ಲಿಂದ ಮೊದಲ ಟ್ಯಾಕ್ಟರ್ ತರದಿಂದ ಹಾಕೋತಿದ್ವಿ ಬಾವಿ ಒಳಗ. ಈಗ ಕೃಷಿ ಹೊಂಡ ಸ್ಟಾಕ್ ಮಾಡ್ಕೋತೀವ್ರಿ, ಮಳೆಗಾಲದಾಗ ವ್ಯರ್ಥ ಹರಿದು ಹೋಗ್ತದಲ್ರಿ. ಹಳೆ ಜನರೇಟರ್ ಕೊಂಡ್ರಿ, ಟ್ಯಾಕ್ಟರ್ ಜನರೇಟರ್ ಕೊಂಡು 1.5 ಲಕ್ಷ ರೂಪಾಯಿ ಡೀಸೆಲ್ ಖರ್ಚು ಮಾಡಿದೆ ಅಂದ್ರೆ ಕೃಷಿ ಹೊಂಡಿಗೆ ನೀರು ಹಾಕೊಳ್ಳೋದ್ರಿ, ಪೈಪ್ ಲೈನ್ ಮುಖಾಂತರ ಅಲ್ಲಿ ಜನರೇಟರ್ ಕುಂಡ್ಸಿ ಹಿಂಗ್ ತುಂಬ್ಕೋತೀವ್ರಿ. ನಾವು ಮಳೆಗಾಲದಾಗ ತುಂಬ್ಕೋತೀವ್ರಿ, ವ್ಯರ್ಥ ಏನು ಹರಿದು ಹೋಗು ನೀರ. ಹಳೆಗೆ ಕೆನಾಲ್ದಾಗ ನೀರು ಇರ್ತಾವ, ಅದು ತುಂಬಿಕೊಂಡು ಹಂಗೆ ಉಪಯೋಗ ಮಾಡ್ಕೋತೀವ್ರಿ. ಈಗ ಈ ದಾಳಿಂಬೆ ಬೆಳಿಬೇಕು ಅಂತಂದ್ರ ಸಾಕಷ್ಟು ಅದ್ರ ಬಗ್ಗೆ ವೈಜ್ಞಾನಿಕ ಮಾಹಿತಿ ಆಗ್ಲಿ ಅಥವಾ ಟ್ರೈನಿಂಗ್ ಆಗ್ಲಿ ಇವೆಲ್ಲ ಬೇಕಾಗ್ತಾವ. ಹೆಂಗ್ ಎಲ್ಲಿಂದ ಪಡ್ಕೊಂಡ್ರಿ, ಯಾರು ಹೇಳಿದ್ರಿ ನಿಮಗ? ಹಂಗೆ ನಾವು ನೋಡ್ರಿ, ಮೊದಲು 10 ಮೊದಲು 6 ತಿಂಗಳನ್ನಾದ್ರೂ ಅಭ್ಯಾಸ ಮಾಡ್ದೆ. ನಮ್ಗೆ ನೀರಿಲ್ಲ, ಇದು ನಮ್ಗೆ ಬೆಳಿ ಸಾಧ್ಯ ಆಗ್ತದ ಹೆಂಗ? ನಮ್ಮ ರುದ್ರಗೌಡರು ಇದ್ದಾರೆ, ಬೇರ್ಪಟ್ಲರಪ್ಪ ಅವರು, ಕನ್ನಮಡಿಗೌಡರಿಗೆ ಮೊದಲು ನಾವು ನೆನೆಸ್ಬೇಕು. ಈ ಹೇಳಾಗ ವಯಸ್ಸಾಗಿತ್ತು ಅವ್ರದ್ದು. ಅವರೆಲ್ಲ ಸರಿಯಾಗಿ ಲಕ್ಷ್ಯ ಕೊಟ್ಟು ಮಾಡಿದ್ರು ಉತ್ಪನ್ನ ಭಾಳ ಚಲೋ ತಮ್ಮ, ನೀರಿನ ಏನು ಹರ್ಕತ್ತಿಲ್ಲ ಅದಕ್ಕಂದ್ರು ಅವರು. ಅವ್ರ ಧೈರ್ಯದಿಂದ ನಾ ಇದು ದಾಳಿಂಬೆ ಮಾಡ್ಕೊತ ಬಂದ್ರೆ, ಇನ್ನು ಮುಂದೆ ಹಂಗೆ ಶಾಣ್ಯಾರ ರೈತರ ಕಡೆ ಹೋಗಿ ಹೋಗಿ ಒಂದು ಸ್ವಲ್ಪ ಕೇಳ್ಕೊಂಡು ಮಾಡಿ ಹಂಗೆ ಬೆಳ್ಕೊತೇ ಬಂದೆ. ಆದ್ರೆ ಎಂದೂ ನುಕ್ಸಾನ್ ಆಗಿಲ್ರಿ. ನಾ ಪ್ರಯತ್ನ ಮಾಡ್ಕೋತ ಅದು ರೋಗ ಬತ್ತಂದ್ರೆ ಹ್ಯಾಂಗ್ ಬತ್ತು, ಎಲ್ಲಿದ್ ಬತ್ತು, ಶಾಣ್ಯರ ಕಡೆ ಹೋಗುದು ಕೇಳ್ಕೊಳ್ಳೋದು, ಈ ರೀತಿ ಮಾಡ್ಕೋತ ಹಂಗೆ ನನ್ನ ಜ್ಞಾನ ದಾಳಿಂಬ್ರ ಬಗ್ಗೆ ಜ್ಞಾನ ಅಭಿವೃದ್ಧಿ ಮಾಡ್ಕೋತ ಬಂದ್ರಿ. ನಾ ಅಡ್ರದಾಗ ನಮ್ಮ ಪಟ್ಟಣ ಶೆಟ್ಟಿ ಸಾಹೇಬ್ರ ಗಂಟೆ ಬಿದ್ದಾರೆ ರೀ, ನಮ್ಗೆ 8 ವರ್ಷ ಆಯ್ತು ರೀ. ಇವರು ಕೆಲವೊಂದು ನಮ್ಗೆ ನಾವು ಅವ್ರ ಮುಂದೆ ಹೇಳ್ಕೊಂಡು ನಮ್ಮ ಹಿಂಗ ಮತ್ತೆ ನಮ್ಗೆ ಅನುಭವ ಬಹಳ ಕಮ್ಮಿ ಅದ, ಅನುಭವ ಒಂದ್ಯಾರು ಮಾಡಿಸೋರು ಚಲೋ ಆತದ ರೀ ಸಾಹೇಬ್ರ ಅಂತ ಅವ್ರಿಗೆ ವಿನಂತಿ ಮಾಡ್ಕೊಂಡು ಅವರು ದಾಳಿಂಬ್ರ ಸಂಶೋಧನಾ ಕೇಂದ್ರ ಸೋಲಾಪುರ ರೀ, ಅಲ್ಲಿ ಹೋಗಿ ಅಲ್ಲಿ ವಿಜ್ಞಾನಿಗಳ ಕಡೆಯಿಂದ ಮಾಹಿತಿ ಕೊಡಿಸಿದ್ರು. ಬಾಗಲಕೋಟೆ ವಿಶ್ವವಿದ್ಯಾಲಯ ಕರ್ಕೊಂಡೋಗಿ ಅಲ್ಲಿದು ಮಾಹಿತಿ ಕೊಡಿಸಿದ್ರು. ಇಟ್ಟು ಎಲ್ಲ ಮತ್ತೆ ಸುಪೀರಿಯರ್ ಎಮ್ ಎಸ್ ಅಗ್ರಿ ಇದ್ದ ರೈತರು ಇಲ್ಲಿ ಮಳಸರಸದಾರಿ, ಅಲ್ಲಿ ಹೋಗಿ ಅವ್ರ ಕಡೆಯಿಂದ ಸಂಗ್ರಹ ಮಾಡ್ಕೋತಿದ್ದು. ಇಟ್ಟಿದ್ರು ಇನ್ನೂ ನಮಗೆ 20% ನನಗೆ ಕೊರತೆ, ಅದ್ರದ್ದು ಪೂರ್ತಿ ದಂಡಿ ಹೋಗಿ ಮುಟ್ಟುವಂಗ ನನಗೆ ಅದು ಹಿಡಿದು ಸಿಗ್ಲಿಲ್ಲರಿ. ಇನ್ನ ಸಂಶೋಧನೆ ಒಳಗೆ ಇದ್ದೇವ ನಾವು. ನನಗೆ ಈಗ ನಾಳೆ 1ನೇ ತಾರೀಕಿಗೆ ನನಗೆ 68 ಮುಗಿತಾವ್ ರೀ ಸಾಹೇಬ್ರಿ. ಇನ್ನು ಒಂದು ತಿಂಗಳು ಇಲ್ಲ, 20 ದಿನ ಫೆಬ್ರವರಿ ಮುಗಿತ, 1ನೇ ತಾರೀಕು ಬತ್ತೇ ರೀ. ಆದ್ರೂ ಇನ್ನ ಸಂಶೋಧನೆ ಒಳಗೆ ಇದ್ದೀನಿ ರೀ. ಇನ್ನಾದ್ರೂ ಹೋದ ಸಲ ಜನವರಿ ಒಳಗೆ ನಮ್ಗೆ BT ಗೋರೆ ಅಂತೇಳಿ ಇಲ್ಲಿ ಅಹಮದ್ನಗರಕ್ಕೆ ಒಬ್ರು ವಿಜ್ಞಾನಿ ಅದಾರೆ, ರಿಸರ್ಚ್ ಸೆಂಟರ್ ಹೋದ ಕೈಯಾಗ 20 ಮಂದಿ MS ಅಗ್ರಿದವ್ರು ಅದಾರೆ, ಸಂಶೋಧನೆ ಮಾಡ್ಕೋತಿ ಅದಾರ. ಅವ್ರದ್ದೊಂದು ಲೆಕ್ಚರರ್ ಕೇಳ್ದಿನ್ರಿ ನಾ ಜಿತ್ತಿ ಒಳಗೆ. ಅಂದ್ರೆ ದಾಳಿಂಬ್ರ ಬಗ್ಗೆ ಒಂದು 45 ನಿಮಿಷ ಅಲ್ಲಿ ಕರೆಸಿದ್ರು. ಒಂದು ದಾಳಿಂಬ್ರದ ಒಂದು ಗೋಡಾವನ ಏನು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಕಲೆಕ್ಷನ್ ಮಾಡ್ಲಿಕ್ಕೆ ಒಂದು ಇದು ಕಟ್ಟಿರ್ತಾರಲ್ರಿ ಸಂಘ, ಆ ಸಂಘದ ಒಂದು ಪ್ರೋಗ್ರಾಮ್ ಇತ್ತು. ನನಗೆ ಸುದ್ದಿ ಆಯ್ತು ಇಂತಲ್ಲಿ ದಾಳಿಂಬ್ರ ಶಾಣ್ಯಾರನ್ನು ನಮ್ಮ ಕಾಡು ಸೌಕರ್ಯ ಹೇಳಿದ್ರಿ. ಅಲ್ಲಿ ಹೋದ್ನ ಒಂದು 45 ನಿಮಿಷ ಮರಾಠಿ ಒಳಗೆ, ನನ್ನ ಮರಾಠಿನೂ ಬರ್ತಾವೆ ಹಿಂದಿನೂ ಬರ್ತಾವೆ ರೀ. ಅವ್ರು ಭಾಷಣ ಕೇಳ್ದೆ, ಪಕ್ಕಾ ವಿಜ್ಞಾನಿ ಇವ್ರಿ, ಇವ್ರಿಗೆ ಬೇನೆ ಬಿಡಬಾರ್ದನ್ನ. ಅವ್ರು ಹೇಳಿದ್ರು ನಾವು ಜನವರಿ ಇದು 18-19 ತಾರೀಕಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ, ಆನ್ಲೈನ್ ಟ್ರೈನಿಂಗ. ಮೊದಲು ಅಲ್ಲೇ ಕರೆಸಿ ಕೊಡ್ತಿದ್ದೆವು, ಹಿಂದಿ ಮತ್ತು ಮರಾಠಿ ಒಳಗೆ ಕೊಡ್ತಾರೆ ಅವರು. ಇದು ಗೊತ್ತಾಯ್ತು ರೀ, ಗೊತ್ತಾಗಿ ಹಂಗೆ ಡಿಸೆಂಬರ್ದಾಗ ಅವ್ರಿಗೆ ಭೇಟಿ ಆದ ಜನವರಿ ಒಳಗೆ ಹಂಗೆ ನಾ ಆನ್ಲೈನ್ ಟ್ರೈನಿಂಗ್ ತೊಗೊಂಡ್ರಿ. 19 ತಾರೀಕಿನ ಹಿಡಿದು 31ನೇ ತಾರೀಕಿನ ತನಕ ದಿನಕ್ಕೆ 5 ತಾಸು 9-5 ತನಕ ಅವ್ರ ಅನುಭವ ಹೇಳ್ತಾರೆ ಪೂರ್ತಿ. ಅದ್ರ ಬಗ್ಗೆ ಗಿಡ ನೆಲ ಹೆಂಗೆ ತಯಾರು ಮಾಡೋದು ಹಿಡಿದು ಪೂರಾ ಮಾರ್ಕೆಟ್ಗೆ ಹೋಗುತ್ತಾನೆ ಪ್ರತಿಯೊಂದು ಅನುಭವ. ಔಷಧಗಳು ಹೆಂಗೆ ಹುಡ್ತಾವೆ, ರೋಗ ಪತಂಗ ಹೆಂಗೆ ಹುಡ್ತದೆ, ಮತ್ತೊಂದು ಹೆಂಗೆ ಹುಡ್ತದೆ, ಹೆಂಗೆ ಅವು ಅಭಿವೃದ್ಧಿ ಹೊಂದ್ತವೆ, ಅವ್ರ ಸಂಸಾರ ಏನು, ಕೀಡಿ ಕ್ರಿಮಿ ಅಣು ಜೀವಾಣುಗಳದ್ದು ಇವು ಬಯಾಲಜಿನೂ ಹೇಳಿದ್ರು, ಕೆಮಿಸ್ಟ್ರಿನೂ ಹೇಳಿದ್ರು ನಮಗೆ, ಮತ್ತು ಈ ರಸಾಯನಶಾಸ್ತ್ರ ಯಾವ ಗೊಬ್ಬರ ಯಾವ್ದಾಗ ಕೂಡ್ತದೆ, ಯಾವ ಸ್ಪ್ರೇ ಮಾಡಬೇಕು, ಯಾವ್ದು ಮಾಡಬಾರ್ದು, ಇದ್ರ ಬಗ್ಗೆ ಭಾಳ ಆಳವಾಗಿ ಅಭ್ಯಾಸ ಹೇಳಿದ್ರು. ಗಿಡ ಅಂತ ಎಷ್ಟು ಹಚ್ಚಬೇಕು, ಹವಾ ಹೆಂಗೆ ಆಡಬೇಕು, ಅದಕ್ಕೆ ಐತಿ ಕಾಯಿ ಮಾಡಲ್ ಹೆಂಗಿರ್ಬೇಕು, ಗಿಡ ಹೆಂಗಿರ್ಬೇಕು, ಈ ಮಾಡಲ್ನು ಭಾಳ ಚಂದ ಹೇಳಿದ್ರು ಅವರು. 11 ದಿನ ನಮಗೆ ಟ್ರೈನಿಂಗ್ ಕೊಟ್ಟರು, ಅದರಿಂದ ಪೂರ್ತಿ ಅನುಭವ ಆಯಿತು. ಇನ್ನು ನನಗೆ ಯಾವುದೂ ತಡ್ಸಲ್ಲ ನಂಗೆ ಖಾತ್ರಿ ಐತೆ ರೀ. ಅದಕ್ಕೆ ಇಷ್ಟು ಮಳಿ ಎಲ್ಲ ಬಂದು ಜಗ ಎಲ್ಲ ಫೇಲ್ ಆದ್ರೆ ಈ ವರ್ಷ ನಾನು ಸಕ್ಸಸ್ ಆಗ್ಯದ ರೀ. 1.5 ಎಕರೆ ಜಮೀನು 750 ಗಿಡ ರೀ, 42 ಲಕ್ಷ ಆಗ್ಯದ ರೀ ಸಾಹೇಬ್ರಿ ಇದು. ಮತ್ತೆ ಇವು ಒಂದು 45 ಲಕ್ಷ ರೂಪಾಯಿ ಆತಾವ ಈಗಿಂದ ಅಂತೇಳಿ ಒಂದು ಪ್ಲಾಟ್ ಖಾಲಿ ಮಾಡಿದ್ರಿ, ಅದು ಒಂದ್ ತೆಗ್ದಿನೊಳಗಿತ್ತು, ರೋಗ ಬಂದು 10 ಲಕ್ಷ ಆಗ್ಯದ ಸ್ವಲ್ಪ ಪ್ಲಾಟ್ ಅದು. ಈ ಒಂದ್ 50 ಲಕ್ಷ ಆಗ್ಯದ್ರಿ, ಇನ್ನೊಂದ್ 40-50 ಲಕ್ಷ ಅಂದಾಜ ಮಾಡಬಹುದ್ರಿ. ನಾ ಬಹಳ ಸಂತೋಷ ಆಗ್ತದ, ಎಲ್ಲಾ ರೈತರು ಲಾಭ ಆಗ್ಯದ ಅನ್ನುವಂಥವ್ರು ಹೇಳೋರೇ ಕಡಿಮೆ ಅಂತ ಅನ್ನೋದೇ ಇಲ್ರಿ. ನಾವ್ ಇನ್ನೊಂದ್ ಏನಾದ್ರಿ, ನಮ್ಮ ಮನೆ ಮಕ್ಕಳು ಕೂಸುಗಳು ಎಲ್ಲರೂ ಹೊಲ್ದಾಗ ದುಡಿತೇವ್ರಿ. ನಾವು ಈ ಉತ್ಪನ್ನ ತಗೊಂಡ್ರು ಮೀರಿ ಕನಿಷ್ಠ ಈ ದಿನಕ್ ಈ ವರ್ಷ ನನಗೆ ದಿನಕ್ 10,000 ರೂಪಾಯಿ ಪಗಾರ ಬೀಳ್ತಾರೆ ಸಾಹೇಬ್ರ. ದಿನಕ್ 10,000 ಲಾಗೋಡಿ ತೆಗೆದು ಹೊಲ್ದ ಅರ್ಧ ಪಾಲ್ ತೆಗೆದು ಅಂದ್ರೆ ಹೊಲ್ದಾಗ ಎಲ್ಲ ಮನೆಯನ್ನು ಮಾಡೋರು ಇರ್ತಾರೆ, ಅವ್ರ ಪಾಲ್ ತೆಗಿಬೇಕಲ್ರಿ. ನನ್ನ ಸ್ವಂತ ಕನಿಷ್ಠ 3 ಲಕ್ಷ ರೂಪಾಯಿ ನಾ ಪಗಾರ ಡೈಲಿ ತಿಂಗಳ ತಗೋತಾರ ಈ ವರ್ಷ ಆರಾಮ್ಸರಿ ಈ ವಯಸ್ಸನಾಗ್ರಿ. ಹಾಂ ರೀ, ಭಾಳ ಭಾಳ ಖುಷಿ ಆಗ್ತದೆ ಇಂಥ ಅವ್ರ ರೈತರು ತಿಂಗಳಿಗೆ 3 ಲಕ್ಷ ರೂಪಾಯಿ ದುಡಿಯುವಂತಹ ಒಂದು ರೈತರು ಅದಾರ ಅಂತಂದ್ರ ಅದು ವಿಶೇಷವಾಗಿ ದಾಳಿಂಬೆ ಹೊಲ್ದ ಅರ್ಧ ತೆಗದ್ರಿ 3 ಲಕ್ಷ ಹೊಲ್ದ ಅರ್ಧ ತೆಗದ್ರಿ ಪಾಲ್ ತೆಗೆದು ಲಾಗೋಡಿ ತೆಗೆದು ಬೆಳ್ಳಿಗೆ ಸಾಧ್ಯ ಅದರಿ. ಆದ್ರೆ ಅಭ್ಯಾಸ ಮಾಡಬೇಕು, ರಿಕಾಮಿ ಎಲ್ಲರೂ ಕೂತು. ಮತ್ತೆ ಇನ್ನೊಂದು ದನಗಳು ಅದಾವ್ರಿ, ಗೋಬರ್ ಗ್ಯಾಸ್ ಅದ, ನಾನು ಡೈಜೆಸ್ಟ್ ಟ್ಯಾಂಕ್ ಅದ ಗ್ಯಾಸಿನ ಮೇಲೆ ನಾವು ಮನೆಯನ್ನು ಮಂದಿಲ್ಲ 15 ಜನ ಇದ್ದೀವಲ್ಲ ಅಡುಗೆ ಮಾಡ್ಕೋತೀವಿ. ಮತ್ತೆ ಡೈಜೆಸ್ಟ್ ಟ್ಯಾಂಕ್ನಾಗ ಎರೆಹುಳದ ಗೊಬ್ಬರ ಗಿಬ್ಬರ ಎಲ್ಲ ರೆಡಿ ಅದರಿ ನಮ್ದು. ಅಂದ್ರೆ ಎಲ್ಲ ಸಾವಯವ ಪದ್ಧತಿ ಒಳಗೆ ಮಾಡ್ತಾ ಇದ್ದಾರೆ? ಸಾವಯವ ಪದ್ಧತಿ ಒಳಗೆ ಜಾಸ್ತಿ ಮಾಡ್ತಾರೆ. ಎರೆಹುಳದ ಗೊಬ್ಬರ ತೊಟ್ಟುಗಳು ಅದಾವು ಎಲ್ಲ, ನಾ ಹತ್ತಿ ಕಾಳಿಂಡಿ ಸ್ಲರಿ ಇವು ಕೆಲವೊಂದು ಜೀವಾಣುಗಳು ಇವ ಪ್ರಕೃತಿ ಹ್ಯಾಂಗ ಮಾಡ್ಕೋಬೇಕು ಆರ್ಗ್ಯಾನಿಕ್ ಕಲ್ಚರ್ ತಯಾರು ಮಾಡ್ಕೋತಾರೆ ಅವ್ರು ಹೇಳ್ಯಾರಿ ಟ್ರೈನಿಂಗ್ದಾಗೆಲ್ಲ. ಆ ರೀತಿ ಜೀವಾಣುಗಳು ಇಲ್ಲಿ ತಂದು 1 ಲೀಟರ್ ತಂದು 10 ಲೀಟರ್ ನಾವು ಅಭಿವೃದ್ಧಿ ಮಾಡ್ಕೊಂಡು ನಾವು ಈ ಭೂಮಿ ಕೊಡ್ತೇವ್ರಿ. ಹಿಂಗಾಗಿ ನಮ್ಮ ಭೂಮಿನೂ ಮೆತ್ತಗಿರ್ತದೆ, ಕಾಯಿನೂ ಸೈಜ್ ಚಲೋ ಬರ್ತದೆ, ರೋಗಗಳು ಭಾಳ ಕಂಟ್ರೋಲ್ ಆಗ್ತಾವ್ರಿ. ನಾವು ನೋಡ್ತಾ ಇದ್ದೀವಿ ಕಾಯಿಗಳು ಭಾಳ ಚಲೋ ಬೆಳೆದಾವ, ದೊಡ್ಡ ದೊಡ್ಡ ಅದಾವ, ಶೈನಿಂಗ್ ಅದಾವ, ಅದನ್ನ ನೋಡಿದ್ರೆ ಕೊಳ್ಳಬೇಕು ಅನ್ನುವಂಥದ್ದು ಗ್ರಾಹಕರಿಗೆ ಆಗ್ತದೆ. ಇದು ಎಲ್ಲೆಲ್ಲಿ ನೀವು ಮಾರಾಟ ಮಾಡ್ತಾ ಇದ್ರಿ? ನಾವು ನೋಡ್ರಿ, ನಾವು ಮೊದಲಿನಿಂದ ಅಹಮದಾಬಾದ್ ನಾಗ್ಪುರ್ ಕಾನ್ಪುರ್ ತನ ನಾ ಇಲ್ಲಿ ಲೋಡ್ ಮಾಡ್ಕೊಂಡು ಹೋಗಿ ಮಾರ್ಕೊಟ್ಟು ಬಂದಿನ್ರಿ. ವಿಜಯವಾಡ ಹೋಗಿನಿ, ಬೆಂಗಳೂರು ಹೋಗಿದೆ, ಮೈಸೂರು ಹೋಗಿದೆ. ಈ ವರ್ಷ ಏನದ ಪುಣೆ ಭಾಗದಾಗ ತೀರಾ ಮಳೆ ಜರಿ ಜಾಸ್ತಿ ಆಗಿ ಅಲ್ಲಿ ಒಟ್ಟ ಕಾಯಿನಿಲ್ಲ ಆ ಏರಿಯಾದಾಗ. ಅಲ್ಲಿ ಮಾರ್ಕೆಟ್ ಭಾಳ ಚಲೋ ಅದರಿ. ಅಂದು ನನಗೆ ಮ್ಯಾಲಿನ ಪ್ಲಾಟ್ 750 ಹಿಡಿದು 150 ರೂಪಾಯಿ ಕಿಲೋ ಎವರೇಜ್ ಬಿತ್ತರಿ ಸಾಹೇಬ್ರ. ಕಮ್ಮಿನೂ ಬತ್ತು ಹೆಚ್ಚಿಂದು ಬತ್ತು 260 ತನ ಮಾರ್ಯದ. ಸೈಜ್ ಚಲೋ ಇತ್ತು ಅದು, ಅದು ಒಂದು 42 ಲಕ್ಷ ಇತ್ತು. ಇದು ಏನದ ಮನಿ ತೆಳಗಿನ ಪ್ಲಾಟ್ ಏನದ 80-300 ತನ ಮಾರ್ಯದ್ರಿ. ಅದು ಅಂದ್ರೆ ಕನಿಷ್ಠ 100-110-115 ಕಾಯಿ ಸೈಜ್ ಸಣ್ಣದ್ರಿ. ಅದು ಈ ರೀತಿ ನನಗೆ ಉತ್ಪನ್ನ ಬಂದದ್ರಿ. ಗರಿಷ್ಠ ಎಲ್ಲಿ ತನಕ ಹೋಗ್ತದೆ ರೇಟು? ರೇಟ್ ಗರಿಷ್ಠ ಅಂದ್ರೆ ಈಗ 300 ಮಾರುದೇ ಗರಿಷ್ಠ ರೀ. ಹಾಂ ರೀ, ಇನ್ನು ಮತ್ತೆ ಇನ್ನೊಂದು ಜರ ಮಾರ್ಕೆಟ್ದಾಗ ಅದ, ಇನ್ನು ಮುಂದೆ ತೀರಾ ಮಾಲಿಲ್ಲ, ಇನ್ನೂ ನಾನು 2 ಪ್ಲಾಟ್ ಅದಾವ, ಇನ್ನೂ ರೇಟ್ ಜಾಸ್ತಿ ಆಗ್ಬೋದು ರೀ, ಜಾಸ್ತಿ ಆಗ್ಬೋದು. ನೀವೇನಾದರೂ ಈಗ ಆಯಾ ಸೀಸನ್ಗೆ ಅಥವಾ ಈ ಸೀಸನ್ ನಮಗೆ ಬೇಕು, ಈ ತಿಂಗಳದೊಳಗೆ ನಮಗೆ ಹಣ್ಣು ಬೇಕು ಅನ್ನುವಂಥದ್ದು ಏನಾದರೂ ಉಪಚಾರ ಮಾಡಿ ಅದೇ ಟೈಮಿಗೆ ಬರುವಂಥದ್ದು ಏನಾದರೂ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ರಿ? ಅದು ಭಾಳ ಮುಖ್ಯ ಅದ್ರಿ. ಮಾರ್ಕೆಟ್ ನಾವು ಕತ್ತೆ ದುಡಿದ್ರೆ ಬರೀ ಕೆಲಸ ಪಗಾರ ಬೀಳಂಗಿಲ್ಲ ಸಾಹೇಬ್ರ, ಟೆಕ್ನಿಕಲ್ನು ಓಡಿಸಬೇಕು. ಯಾ ಎಳೆಯಾಗ ನಾವು ಮಾರ್ಕೆಟ್ಗೆ ಹೋಗ್ಬೇಕು, ಮಾರ್ಕೆಟ್ಗೆ ರೇಟ್ ಯಾವಾಗ ಸಿಗ್ತದೆ ನಮಗೆ? ಈಗ ಮಾವಿನ ಹಣ್ಣು ಸಂತ್ರ ಇವೆಲ್ಲ ಬಂದಾಕ್ರೆ ನಾವು ಮಾರ್ಕೆಟ್ಗೆ ಹೋಗೋದಿಲ್ಲ, ಹೌದಲ್ರಿ? ಮೇ ಜೂನ್ದಾಗ ನಾವು ಮಾರ್ಕೆಟ್ಗೆ ಹೋಗೋದಿಲ್ಲ. ನಾವು ಯಾಕಡೆ ಹೋದ್ರೆ ಮೀರಿ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ 15 ಇರ್ತಾನೆ ಲಾಸ್ಟ್, ಅಲ್ಲಿ ಬರುವಂಗೆ ನಾವು ಹೋಗ್ಬೇಕ್ರಿ. ಮುಂದೆ ಮಾವಿನ ಹಣ್ಣು ಬಂದು ಹೋಗ್ತು ಅಂದ್ರೆ ನಮಗೆ ರೇಟ್ ಆಗಲ್ಲ ಏನ್ರಿ. ಆನಂತರ ಸಂತ್ರ ಬರ್ತದೆ ರೀ, ಡಿಸೆಂಬರ್ ನವಂಬರ್ದ ಥಂಡ್ ಇರ್ತದೆ, ಥಂಡಾಗ ಮಾರ್ಕೆಟ್ಗೆ ಹೋದ್ರು ರೊಕ್ಕ ಬರಲ್ಲ. ಅದಕ್ಕೆ ಇವು ತಪ್ಪಿಸ್ಕೊಂಡು ಉಳಿದ ಹೇಳಾಗ ನಾವು ಮಾರ್ಕೆಟ್ಗೆ ಹೋಗಿದ್ರಿ. ಇನ್ನಿತರ ಹಣ್ಣುಗಳು ಇರ್ಲಾರ್ದಕ್ಕೆ ನಾವು ಮಾರ್ಕೆಟ್ಗೆ ಹೋದ್ರೆ ದುಡ್ಡು ಸಿಗುತ್ತದೆ. ಮತ್ತೆ ಇನ್ನಿತರ ಹಣ್ಣುಗಳು ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ನಾವು ಗರಿಸಿದಂದ ಹಿಡಿಬೇಕು. ಇಲ್ಲಿ ಗರಿಸಿದಂದ ಹಿಡಿಬೇಕಾದ್ರೆ ಉತ್ಪನ್ನ ಜರ ಹೈರಾಣ ಭಾಳ ಆಗ್ತದೆ ರೀ, ಯಾಕಂದ್ರೆ ಔಷಧಗಳು ಭಾಳ ತಿತ್ತಾವೆ. ಮಳೆಗೆ ಹಿಡಿಬೇಕು, ಮಳೆಗೆ ಯಾರು ಅಂಜಿ ಹಿಡಿಯಂಗಿಲ್ಲ, ಕೊಳೆ ರೋಗ ಬರ್ತದೆ ಇದು ಬರ್ತದೆ ಅಂತೇಳಿ ಹಗೂರು ಯಾವಾಗ ಬರ್ತದೆ ಅದೇ ಹೇಳಿಗೆ ಹಿಡಿದಿರ್ತಾರೆ ಅವರು. ಮತ್ತೆ ನಾವು ಗರಿಸಿದಂದ್ರೆ ಹಿಡಿದು ಒಂದು ತ್ರಾಸ ಆಗಲ್ಲ, ಯಾಕೆ ಔಷಧಗಳು. ಮತ್ತೆ ನಮ್ಮ ಸ್ಪ್ರೇ ಯೂನಿಟ್ ಅದ ರೀ, ಡ್ರ್ಯಾಗನ್ ಮಗ ಏನದ 3 ತಾಸನ ಹಿಡಿದೊಂದು 14 ಎಕರೆ ಸ್ಪ್ರೇ ಮಾಡ್ತಾನೆ ರೀ ಅವ. ಹಿಂಗಾಗಿ ಎಲ್ಲ ಅನುಕೂಲ ಮಾಡ್ಕೊಂಡಿದ್ದೀವಿ ಸಾಹೇಬ್ರ, ಉತ್ಪನ್ನ ತೋತೀವ್ರಿ ನಾವು. ಅಂದ್ರೆ ನಿಮ್ಮ ಪ್ರಕಾರ ಈ ದಾಳಿಂಬೆಯನ್ನು ಬೆಳೆಯುವುದು, ಅದನ್ನು ನಿರ್ವಹಣೆ ಮಾಡುವುದು, ಅದನ್ನು ಕಾಳಜಿ ಮಾಡುವುದು ಭಾಳ ಕಷ್ಟದನೋ ಅಥವಾ ಏನು ಆರಾಮಾಗಿ ಮಾಡಬಹುದು? ಒಂದು ಸ್ವಲ್ಪ ಅದರೊಳಗೆ ಒಳ ಹೊಕ್ಕರ ಸಾಹೇಬ್ರ, ಅದ್ರ ಬಗ್ಗೆ ಜ್ಞಾನ ಇತ್ತು ಅಂತ ಸಹಜ ಮಾಡ್ಬೋದು. ಈಗ 68 ವರ್ಷ ನಾನು ಮಾಡ್ತೀನಿ ಅಂತಂದ್ರೆ ನೀರು ನಾ ಬಿಡ್ತೀನಿ ರೀ. ನೀರು ಎಷ್ಟ ಒಂದು 3-4 ಮಂದಿ ಆಳುಗಳು ಇರ್ತಾರೆ, ಮೇಲಿನ ಕೆಲಸ ಮಾಡ್ತಾರೆ ಅವರು. ಆರು ನೀರು ಬಿಡೋದು, ಗೊಬ್ಬರ ಬಿಡೋದು, ಇವೇನು ನಾವು ಮಾಡ್ತೀವಿ ಇವೆಲ್ಲ ನಾವು ಸ್ವಂತ ಮಾಡ್ಕೋತೀವಿ ರೀ. ಯಾಕಂದ್ರೆ ಅವ್ರು ಹೆಚ್ಚಕ ಮಾಡ್ತಾರೆ, ಅವ್ರಿಗೆ ಜ್ಞಾನ ಇರೋಂಗಿಲ್ಲ. ಬಿಡ್ರಪ್ಪ ಅಂತ ಹೇಳಿದ್ರೆ ಬಿಟ್ಕೇರಿ ಚಾಲು ಮಾಡಿ ಮತ್ತೆ ಲೈನ್ ಎಟ್ಟು ಹೋಗಿ ಬಂದದ ಏನು ಸುದ್ದಿ ಏನೂ ಗೊತ್ತಿರಲ್ಲ. ಇದಕ್ಕೆ ಹೆಚ್ಚಕಮ್ಮ ನೀರು ಒಂದು ನಡೆಯಂಗಿಲ್ಲ ದಾಳಿಂಬೆ. ಲಿಮಿಟೆಡ್ ನೀರು ಜರ್ಕರ್ತ ಕೊಟ್ಟೆವು. ಹಿಂದಕ್ಕೆ ನಮ್ಗೆ ಹಿರಿಯರು ಹೇಳ್ತೀರಿ, ಅರ್ಗಾವ್ ಇರ್ಬೇಕು ಬೆಳಿ ಅಂತೇಳಿ ಹೇಳ್ತಿದ್ರಿ ರೀ. ಅರ್ಗಾವ್ ಅಂದ್ರೇನು, ನಮ್ಮ ಜೀವಾಣುಗಳು ಅಭಿವೃದ್ಧಿ ಹೆಚ್ಚುವಂಥವು. ಅರ್ಗಾವ್ ಇದ್ದಾಕರ ಪೂರ್ತಿ ತಂಪಾಯ್ತು, ನೀರು ಜಾಸ್ತಿ ಆಯ್ತು ಅಂದ್ರೆ ಜೀವಾಣುಗಳು ಸಾಯ್ತಾವೆ.

ಈಗ ನಿಮ್ಮ ಒಂದು ತೋಟವನ್ನು ನೋಡಿ, ವಿಶೇಷವಾಗಿ ಯುವ ರೈತರು ಹೊಸದಾಗಿ ಏನು ಕೃಷಿ ಮಾಡಿ ಮುಂದೆ ಬರಬೇಕು ಅಂತಾರಲ್ಲ, ಅವರಿಗೆ ಏನಾದರೂ ಪ್ರೇರಣೆ ಆಗಿ ತಾವು ಕೂಡ ದಾಳಿಂಬೆ ಹಚ್ಚಿದಂತಹದ್ದು ಅಥವಾ ಅದರೊಳಗೆ ಮುಂದೆ ಬಂದಂತಹದ್ದು ಏನಾದರೂ ಉದಾಹರಣೆಗಳು? ದಿನ ಕನಿಷ್ಠ ಅಂದ್ರೆ 4-5 ಜನ ಬರ್ತಾರೆ ಸಾಹೇಬ್ರ, ಮೋಟರ್ ಸೈಕಲ್ ಬರ್ತಾರೆ, ದೂರ ಹಿಡಿದು ಬರ್ತಾರೆ, ಮಹಾರಾಷ್ಟ್ರದಲ್ಲೂ ಬರ್ತಾರೆ, ಮಹಾರಾಷ್ಟ್ರದವರು ಬರ್ತಾರೆ. ನಾನು ಡೈಜೆಸ್ಟ್ ಟ್ಯಾಂಕ್ ಎಲ್ಲ ಆಟೋಮೆಟಿಕ್ ಪ್ಲಾಟಿಗೆ ಹೋಗುವಂತ ವ್ಯವಸ್ಥೆ ಅದ್ರಿ, ಫಿಲ್ಟರ್ ಆಗಿ, ಮತ್ತೆ ಅವೆಲ್ಲ ನೋಡ್ಲಿಕ್ಕೆ ಡೈಲಿ ಬರ್ತಾರೆ ಕರೆ. ಆದ್ರೆ ನಾ 30 ವರ್ಷ 20 ವರ್ಷ ಆಯ್ತು ಡೈಜೆಸ್ಟ್ ಟ್ಯಾಂಕ್ ಅದೆಲ್ಲ ಮಾಡಿ, ದಿನ ಏನು ಇಲ್ಲಂದ್ರು ಒಬ್ರು ಇಬ್ಬರು ಅಂತರೂ ಬಂದಿರ್ತಾರೆ, ಮತ್ತೆ ಒಳಗೆ ಒಂದು ಕಾರ್ ತೊಗೊಂಡು ಬಂದಿರ್ತಾರೆ, ದೂರ ಹಿಡಿದು ಬರ್ತಾರೆ, ಗುಲ್ಬರ್ಗ ಹಿಡಿದು ಬರ್ತಾರೆ, ಈ ಕಡೆ ಕುಷ್ಟಿ ಹಿಡಿದು ಬಂದಾರೆ ಬರ್ತಾರೆ. ಆದ್ರೆ ಹೋಗಿ ಇಲ್ಲಿ ನೋಡೋಗಿ ಮಾಡಿದವ್ರಿಗೆ ನಾವು ಒಬ್ರಿಗೆ ನೋಡೇ ಇಲ್ಲ, ಒಬ್ರು ಮಾಡೇ ಇಲ್ಲ. ನಾವು ಮಾಡಿದೇವ್ರಿ, ನಿಮ್ ನೋಡಿ ಬಂದು ಹಿಂಗೆ ಬೆಳೆದಿದ್ದೇವೆ ಅನ್ನೋರಿಲ್ಲ. ಆದ್ರೆ ನಾ 2.5 ಲಕ್ಷ ರೂಪಾಯಿ ತಿಪ್ಪಿ ಕುಣಿಗೆ ಖರ್ಚು ಮಾಡೀನಿ ರೀ ಡೈಜೆಸ್ಟ್ ಟ್ಯಾಂಕ್ ಮಾಡ್ಲಕ್ಕೆ. ಆದ್ರೆ ಒಂದೇ ವರ್ಷನಾಗೆ ಅವೆಲ್ಲ ಬಂದ್ಬಿಟ್ಟು, ನಾನು ಅಷ್ಟು ಇಳುವರಿ ತೊಗೊಂಡ್ರೆ ಅದ್ರ ಉತ್ಪನ್ನ ತೊಗೊಂಡ್ಬಿಟ್ನ, ಈ ಹೊಂಡ ಮಾಡಿದಂದ್ರೆ ಅದು ಉತ್ಪನ್ನ ಅದೇ ವರ್ಷ ತೊಗೊಂಡೇ ಬಿಟ್ನ. ಈ ರೀತಿ ನಂದು ಹಾಕಿದ್ನಂದ್ರೆ ಅದ್ರ ಡಬಲ್ ತೊಗೊಳವನಿರಿ ನಾ. ಆ ಇದ್ರೆ ಹಂಗೆ ಕೆಲಸ ಮಾಡಿರ್ತಾನೆ, ನಾ ಸ್ವತಃ ಮಾಡ್ತೇನೆ ಸಾಹೇಬ್ರೆ. ನಾವು ನುಕ್ಸಾನ್ ಅಂತೂ ನನ್ನ ಆಯುಷ್ಯದಾಗೆ ನಾನು ಒಕ್ಕಲ್ತಂದಾಗ ಇಲ್ಲಿ ಮತ್ತೆ ನೀರು 1 ಲೀಟರ್ ಇಲ್ಲರಿ, ಹೊರಗಿನ ನೀರು ತಂದು ಕಡಿ ಒಂದು ವರ್ಷ ದುಸ್ಕಳ್ಬೇತ್ರಿ, ಕೆನಾಲ್ಗೂ ನೀರು ಬರಲಿಲ್ಲ. ಟ್ರಕ್ ತಂದ್ರಿ ನಾ, ಟ್ರಕ್ ಅಲ್ಲಿ ನಿಂತದಲ್ರಿ, ಟ್ರಕ್ ಟ್ರ್ಯಾಕ್ಟರ್ ಕೂಡಿ ಕೊಂಡು ತಂದು ನೀರು ಹಾಕೊಂಡು ನಾ ಬೆಳೆದು ಮತ್ತೆ ಲಾಭ ಮಾಡ್ಕೊಂಡ್ರಿ. ಹಾ ರೀ, ತುಟ್ಟಿ ಅಂತ ನಾ ಎಂದು ಇಲ್ಲೇ ರೀ. ಬಹಳ ಅದ್ಭುತ. ನಿಮ್ಮ ಜೋಡಿ ಯಾರಾದ್ರೂ ಮಾತಾಡಬೇಕು ಅಂತಂದ್ರೆ ನಿಮ್ ನಂಬರ್ ಕೊಡ್ತೀರಿ? ಕೊಡ್ತೀನಲ್ರಿ ಸರ್. 9380-244-777. ಆತ್ಮೀರೆ ಶಿವಯೋಗಿ ಬಿರಾದಾರ್ ಅವ್ರ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಇದನ್ನು ಕೇಳಿ ಬರ್ಕೊಳ್ಬಹುದು. ಹೇಳ್ತೀನಿ ನಾನು, 9380-24-8887. ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಬಹುದು. ಒಳ್ಳೇದು ಶಿವಯೋಗಿ ಬಿರಾದಾರ್ ಅವರೇ, ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ವಿಶೇಷವಾಗಿ ಯುವಕರಿಗೆ ಸ್ಫೂರ್ತಿದಾಯಕವಾಗುವಂತಹ ಮಾತುಗಳನ್ನ ತಮ್ಮ ಅನುಭವದ ಮೂಲಕ ತಿಳಿಸಿಕೊಟ್ಟಿದ್ದೀರಿ. ಇನ್ನೊಂದು ಮಾತು, ಇವಮ್ಮ ರೇಡಿಯೋ ಕೇಂದ್ರದವರೇ ಬಂದಿದ್ದರು ಇಲ್ಲಿ, ರೈತ ಆತ್ಮಹತ್ಯೆ ಮಾಡ್ಕೋತಾನ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳಿದ್ದರ್ರಿ. ಅದರೊಳಗೆ ಸಂದರ್ಶನ ಮುಗಿಯಾದ್ರಿ, ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋರು ರೈತರು ಅಲ್ಲ ಅದನ್ನ, ಯಾಕಂದ್ರೆ ಸಾಲ ತಗೊಂಡ್ಕೇರಿ ಅದ್ರ ಸದುಪಯೋಗ ಮಾಡ್ಕೊಳ್ಳೋರು ದುರುಪಯೋಗ ಮಾಡ್ಕೊಂಡ್ರೆ ಮತ್ತೆ ಆತ್ಮಹತ್ಯೆ ಮಾಡ್ಕೊಳಕ್ ಸಹಜ ಮತ್ತೆ ದುರುಪಯೋಗ ಆಗಿರ್ತಲ್ರಿ ದುಡ್ಡ. ಅದು ಎದಕ್ಕೆ ತೊಗೊಂಡಿರ್ತಾರೆ, ಅದು ಸರಿಯಾಗಿ ಉಪಯೋಗ ಮಾಡ್ಕೊಂಡ್ರೆ ಭೂಮಿ ತಾಯಿ ಮೋಸ ಮಾಡಂಗಿಲ್ರಿ, ಉತ್ಪನ್ನ ಬಂದೇ ಬರ್ತದೆ. ನಾ ನೀರಿಲ್ಲ ಅಂದ್ರೆ ಇಟ್ಟು ಖಡಕ್ ನಾವು ಮಾತಾಡಿ ಬೆಳೀತ ಮತ್ತೆ ಅವ್ರೇನು ದುಡ್ಲಾರ್ದವ್ರಿಗೆ ಏನ್ ಮಾಡುದ್ರಿ? ಸುಮ್ಮನೆ ಏನ್ರಿ ಹೇಳ್ಕೊತ ಹೋಗ್ತಾರ್ರಿ ಅವರು, ಖರೆ ಅವ್ರು ದುಡಿ ಅವ್ರ ಅಲ್ಲ ಏನ್ರಿ, ಸುಮ್ಮನೆ ಹೇಳ್ತಿರ್ತಾರೆ. ಸರಿಯಾಗಿ ಬೆಳೆದ್ರೆ ಮಾಡ್ಯವಲ್ಲ ರೀ ಸಾಹೇಬ್ರ, ನಮ್ದು ಇಲ್ಲಿ ನೀರು ಇಲ್ಲ ನೀಡಿನ ಇಲ್ಲ, ಈ ನಾ 70-80 ಲಕ್ಷ ಮಾತು ಹೇಳ್ತೀನಿ. ಮತ್ತೆ ಅವ್ರು ದುಡಿಬೇಕಲ್ರಿ, ದುಡಿಯೋದು ಬಹಳ ಮಹತ್ವ. ಅದು ತಾಂತ್ರಿಕ ಬರೇ ಕತ್ತೆಂಗ್ ದುಡಿದ್ರು ಉಪಯೋಗ ಇಲ್ಲ ರೀ, ಟೆಕ್ನಿಕಲ್ ಉಪಯೋಗ ಮಾಡ್ಕೊಂಡು ದುಡಿದ್ರಪ್ಪ ಅಂದ್ರೆ ಉತ್ಪನ್ನ ಬಹಳ ಚಲೋ ಬರ್ತದೆ ರೀ. ಮತ್ತೆ ಇಟ್ಟಾಗೇನು 3 ಮಕ್ಕಳು ಇಂಜಿನಿಯರ್ ಮಾಡಿಸಿದ್ರಿ, ತಮ್ಮನ ಮಕ್ಕಳು ನಾನು ಒಕ್ಕಲ್ತಂದ ಮೇಲೆ 3 ಮಕ್ಕಳಿಗೆ ಇಂಜಿನಿಯರ್ ಮಾಡಿಸಿದ್ರಿ, ಈಗ ಮೊಮ್ಮಕ್ಕಳನ್ನ ಹಾಕಕ್ಕೆ ಇಂಗ್ಲೀಷ್ ಮೀಡಿಯಂ ಹಾಕಿನ್ರಿ, ನಾನು ಒಕ್ಕಲ್ತಂದು ಖರ್ಚಿನ ಮೇಲೆ ರೀ. ಹ್ಞೂ ರೀ, ಬೆಂಗಳೂರು ಕದಾರಿ ಇಬ್ರು, ಒಬ್ಬಕ್ಕಿಗೇನೋ ಲಗ್ನ ಮಾಡಿಕೊಟ್ಟಿನ ಹಾಕಿನಿ ಇಂಜಿನಿಯರ್ ಇಲೆಕ್ಟ್ರಾನಿಕ್ ರೀ ಪುಣಾಕ ಆಡ್ರಿಕ್ಕೆ. ಹ್ಞೂ ರೀ, ನಾನು ಒಕ್ಕಲ್ತಂದ ಮೇಲೆ ರೀ. ಮತ್ತೆ ಎಲ್ಲಿ 1 ರೂಪಾಯಿ ಸಾಲ ತೆಗೆದಿಲ್ರಿ ಸಾಹೇಬ್ರಿ, ಯಾವ ಬ್ಯಾಂಕ್ನಾಗ 10 ರೂಪಾಯಿ ಸಾಲ ಇಲ್ಲ ನಂದು, ನಾನು ಇಲ್ಲೇ ಇನ್ನ ನಾನೇ ಅಪ್ಡಿ ಇಟ್ಟಿದ್ರಿ ಬ್ಯಾಂಕೊಳಗೆ. ಇದು ಹೆಮ್ಮೆಯ ವಿಷಯ ರೀ ನಮ್ದು. ಹೇಳೋ, ದಾಳಿಂಬೆ ಕೃಷಿ ಬಗ್ಗೆ ತಮ್ಮ ಸುಮಾರು 30 ವರ್ಷಗಳ ಅನುಭವ ಏನದ, ಆ ಅನುಭವ ಎಲ್ಲರಿಗೂ ಮಾರ್ಗದರ್ಶನವಾಗಲಿ ಅಂತ ಹೇಳಿ ಹಾರೈಸಿ ತಾವು ಇಲ್ಲಿ ತನಕ ನಮಗೆ ಸಮಯ ಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆತ್ಮೀರೆ, ದಾಳಿಂಬೆ ಬೇಸಾಯದಲ್ಲಿನ ಅನುಭವ ಕುರಿತು ಇಂಡಿ ತಾಲೂಕು ಅರ್ಜನಾಳ ಗ್ರಾಮದ ಶಿವಯೋಗಿ ಗುರುಬಳಪ್ಪ ಬಿರಾದಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನ ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ ಅವರು ಸಂದರ್ಶನ ಮಾಡಿದ್ರು. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಕೆಲವು ಜನಪದ ಗೀತೆಗಳು. ಜ್ಞಾನಿಲ್ಲ ಕಾಯ ಕೈಯಾಗೊಳದೆ ಮೈಯ ಗಂಗೆಲಿ ಮಿಂದೆ ದೂರದ ಅಕ್ಕಯ್ಯ ಸುಖದಾಗೆ ದೂರದ ಅಕ್ಕಯ್ಯ ಸುಖದಾಗಿರುವಾಳೆಂದು ಧೀರೈಸಿಕೊಂಡೆ ಮನದಾಗೆ ಬೆಟ್ಟ ಬಿಟ್ಟಿಳಿ